ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತೀ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತೀ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೇ ಲಿಯೇ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ. ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ ಈ ಮಾತ್ರೆ, ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನು ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇನ್ನು ಮುಂದೆ ಬಾಗಲಕೋಟ್ ಜಿಲ್ಲೆಯ ಸುನಗ ಗ್ರಾಮದ ಕೃಷಿ ಅನುಭವಿ ಶ್ರೀನಾಥ್ ಪರಪ್ಪ ಗಾಮಾ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ. ರೈತ ಬಾಂಧವರೇ ನಮಸ್ಕಾರ. ನಾನೀಗ ಬಾಗಲಕೋಟೆಯ ಸುನಗ ಗ್ರಾಮದ ಶ್ರೀನಾಥ್ ಪರಪ್ಪ ಗಾಮ ಇವರೊಂದಿಗಿದ್ದೇನೆ. ಇವರು ತಮ್ಮ ಕೋಳಿ ಸಾಕಣೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಯುವ ರೈತರಾದ ಶ್ರೀನಾಥ್ ಪರಪ್ಪ ಗಾಮ ಅವರೇ ನಮಸ್ಕಾರ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಶ್ರೀನಾಥ್ ಪರಪ್ಪ ಗಾಮ ಅವರೇ, ನೀವೊಬ್ರು ಯುವ ರೈತ, ಯುವ ರೈತರಾಗಿ ನೀವಿಲ್ಲಿ ಕೋಳಿ ಸಾಕಣೆ ಮಾಡ್ತಾ ಇದ್ರಿ, ಇದನ್ನ ಸ್ವ ಉದ್ಯೋಗವಾಗಿ ನೀವು ತಗೊಂಡಿದ್ರಿ, ನೀವು ಎಷ್ಟು ಓದಿದಿರಿ ಮತ್ತಿದನ್ನು ಸ್ವ ಉದ್ಯೋಗವಾಗಿ ಈ ಕೋಳಿ ಸಾಕಣೆ ಯಾಕೆ ತಗೊಂಡ್ರಿ, ಯಾಕೆ ಮಾಡ್ತಾ ಇದ್ರಿ ಹೇಳ್ರಿ. ನಾವು ಸ್ವ ಉದ್ಯೋಗವಾಗಿ ತಗೊಂಡಿದ್ದೇವೆ. ಸೊ ನಮ್ದು PUC ಮುಗಿದಿದೆ ಸಾಲೆ. ಸುಮಾರು ಇವಾಗ 2013 ನಾವು ಸ್ಟಾರ್ಟ್ ಮಾಡಿದ್ದೇವೆ. ಬೇರೆ ಕಡೆ ಒಂದು ಕಂಪನಿಯಲ್ಲಿ ಉದ್ಯೋಗ ಹೋಗೋದು ಅಥವಾ ಗೌರ್ಮೆಂಟ್ ಜಾಬ್ ಮಾಡೋಕ್ಕಿಂತ ನಾವು ಸ್ವ ಉದ್ಯೋಗವಾಗಿ ಮಾಡಿಕೊಂಡು ನಮ್ಮದೇ ಒಂದು ಸ್ವಂತ ಉದ್ಯೋಗ ಒಂದು ಮಾಡಿಕೊಂಡು ನಮ್ಮ ಸಾವಯವ ಕೃಷಿ ಒಂದು ಗೊಬ್ಬರ ಒಂದು ಉಪಯೋಗ ಆಗುತ್ತೆ ಮತ್ತು ಹೊಲಕ್ಕೆ ಒಂದು ಉತ್ತಮವಾದ ಗೊಬ್ಬರ ಸಿಗುತ್ತೆ. ಅದಕ್ಕೆ ನಾವು ಕೋಳಿ ಸಾಕಾಣಿಕೆ ಮಾಡಬೇಕಂತ ಆಯ್ಕೆ ಮಾಡಿಕೊಂಡಿದ್ದೇವೆ. ಒಳ್ಳೆ ಆದಾಯ ಕೂಡ ಇದೆ, ಆಮೇಲೆ ಗೊಬ್ಬರ ಕೂಡ ಸಿಗುತ್ತೆ ನಿಮಗೆ, ಅದು ಸಾವಯವ ಗೊಬ್ಬರ, ಇದು ನಿಮ್ಮ ಹೊಲಕ್ಕೆ ಬಳಸಬಹುದು. ಇಂತ ಒಂದು ಯೋಜನೆ ಮಾಡಿಕೊಂಡು ಮತ್ತೆ ಹಳ್ಳಿಯಲ್ಲಿದ್ದು ದೇಶವನ್ನು ಕಟ್ಟುವ ಅಂತ ಹೇಳಿ ನಿಮ್ಮ ಒಂದು ಇರಾದೆ ಇದೆ. ಸೊ ಹಳ್ಳಿ ಬದುಕು ನಿಮ್ಗೆ ಚೆನ್ನಾಗಿ ಕಾಣ್ತಾ ಇದೆ. PUC 2nd ವರ್ಷ ನೀವು ಪೂರೈಸಿದ್ರಿ, ಇನ್ನು ಮುಂದಕ್ಕೆ ಹಳ್ಳಿ ಬದುಕೆ ಸಾಕು, ಇಲ್ಲೇ ಇರೋಣ, ಪೇಟೆ ಪಟ್ಟಣಕ್ಕೆ ಹೋಗಿ ಬೇರೆಯವರ ಅಡಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಹಳ್ಳಿ ಬದುಕಲ್ಲಿ ನಾವು ನಮ್ಮ ಜೀವನ ಸಾಗಿಸುವ ಅಂತ ಹೇಳಿ ನೀವು ಮನಸ್ಸು ಮಾಡಿದ್ರಿ. ಈಗ ಕೋಳಿ ಸಾಕಣೆಗೆ ನೀವು ತೊಡಗಿದ್ರಿ, ಹೇಗಿದೆ ನಿಮ್ಮ ಕೋಳಿ ಸಾಕಣೆ? ಕೋಳಿ ಸಾಕಾಣಿಕೆಲ್ಲ ಉತ್ತಮ ಆದಾಯ ಇದೆ. ನಾವು ಯಾವ ಟೈಮ್ ಏನ ಮಾಡಬೇಕಂತ ಅದನ್ನ ಮಾಡಿ ಮಾಡಬೇಕು, ಆ ಟೈಮ್ ಕರೆಕ್ಟ್ ನಾವು ಮಾಡಿದ್ರೆ ಉತ್ತಮ ಒಂದು ಆದಾಯ ಪಡಿಬಹುದು. ನಾವು ಈಗ 2013 ನಾವು ಸ್ಟಾರ್ಟ್ ಮಾಡಿದ್ವಿ, ಸುಮಾರು 6 ವರ್ಷ ಮೇಲೆ ಆಯ್ತು ಮಾಡಕ್ಕಂತೆ. ಅಂದ್ರೆ ಸುಮಾರು 6 ವರ್ಷದಿಂದ ನೀವು ಈ ಕೋಳಿ ಸಾಕಣೆ ಮಾಡ್ತಾ ಇದ್ರಿ ನೋಡಿ. ಎಷ್ಟು ಕೋಳಿ ಇದೆ ಮತ್ತೆ ಯಾವ ರೀತಿ ಕೋಳಿಗೆ ಮನೆ ಎಲ್ಲ ಕಟ್ಟಿದ್ರಿ ಸ್ವಲ್ಪ ಹೇಳ್ರಿ. ಇವಾಗ ಕೋಳಿ ಫಾರ್ಮ್ ನಾವು ಈಗ ಹಾಕ್ಬೇಕಂದ್ರೆ 1,000 ಮರಿ ಇದೆ. 1,000 ಮರಿ ಕಟ್ಟಬೇಕಾರೆ ಸುಮಾರು 1.3 ಲಕ್ಷ ಖರ್ಚು ಬರಬಹುದು. ಆ 3 ಲಕ್ಷ ಖರ್ಚು ಆಗ್ಬೇಕಾರೆ ನಮ್ಗೆ ಮರಿಗೆ ಫೀಡು ಮತ್ತು ಆಹಾರವನ್ನು ಮಾಡಕ್ಕೆ ಬೇರೆ ಒಂದು ರೂಮ್ ಮಾಡಿಕೊಂಡಿದ್ದೇವೆ. ಆಮೇಲೆ ಮತ್ತು ಮರಿಗಳ ಆಹಾರ ಸಾಕಣೆಗೆ 1 ವಾರವರೆಗೆ 2 ವಾರವರೆಗೆ ಒಂದು ಮರಿ ರೂಮ್ ಬೇರೆ ಸಪರೇಟ್ ಇದೆ. ಆಮೇಲೆ 14 ದಿವಸ 20 ದಿವಸ ಆದ್ಮೇಲೆ ಆ ಕಡೆ ಒಂದು ಬೇರೆ ಸಪರೇಟ್ ಇದೆ. ಸುಮಾರು 70-80 ಫೂಟ್ ಇದೆ 1,000 ಮರಿಗೆ. ಒಂದು ಕೋಳಿ ಫಾರ್ಮ್ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಕಟ್ಟಬೇಕಾದ್ರೆ ಮೊದಲು ನಾವು ಯೋಚನೆ ಮಾಡಬೇಕು, ನಮಗೆ ನೀರಿನ ಸೌಕರ್ಯ ಅದೇ ಇಲ್ಲೋ, ವಿದ್ಯುತ್ ಸೌಕರ್ಯ ಇದೆ ಇಲ್ಲೋ, ಆಮೇಲೆ ನಮಗೆ ಅಲ್ಲಿ ಸುತ್ತಮುತ್ತ ಒಳ್ಳೆ ಮಾರ್ಕೆಟಿಂಗ್ ಇದೆ ಇಲ್ಲೋ, ಆಮೇಲೆ ಒಳ್ಳೆ ರಸ್ತೆ ಸಂಪರ್ಕ ಇದೆ ಇಲ್ಲೋ, ಇವನ್ನೆಲ್ಲ ನಾವು ಮೊದಲ ತೀಕ್ಷ್ಣವಾಗಿ ವಿಚಾರ ಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೋಳಿ ಸಾಕಾಣಿಕೆಯನ್ನು ಆರಂಭಿಸಬೇಕು. ನೀವು ಹೇಳಿದಾಗೆ ಎಲ್ಲ ವಿಚಾರ ಮಾಡ್ಬೇಕಾಗತ್ತೆ, ಅಂದ್ರೆ ನೀರಿನ ವ್ಯವಸ್ಥೆ, ಆಮೇಲೆ ವಿದ್ಯುತ್ತಿನ ವ್ಯವಸ್ಥೆ, ಆಮೇಲೆ ಮಾರ್ಕೆಟಿಂಗ್ ಬೇರೆ, ಮತ್ತೆ ರೋಡ್ ಸೈಡ್ ಅಲ್ಲಿ ಇರಬೇಕಾಗತ್ತೆ. ಮೇನ್ ರೋಡ್ ಅಲ್ಲಿ ಇದ್ರೆ ಕೋಳಿ ಸಾಕಾಣೆ ಮಾಡಿದ್ರೆ ನಿಮ್ಗೆ ಮಾರ್ಕೆಟಿಂಗ್ ಚಲೋ ಇರ್ತದೆ ಅಲ್ವಾ. ಇದೆಲ್ಲ ವಿಚಾರ ಮಾಡಿದ ನಂತರನೇ ನಾವು ಯಾರಾದ್ರೂ ರೈತರು ಅಂದ್ರೆ ನಿಮ್ಗೆ 6 ವರ್ಷ ಆಗಿದೆ ಇದನ್ನ ನೀವು ಮಾಡ್ತಾ ಇದ್ರಿ, ಸೊ ಉದ್ಯೋಗವಾಗಿ ಕೋಳಿ ಫಾರ್ಮ್ ಇಟ್ಕೊಂಡಿದ್ರಿ, ಬಟ್ ಬೇರೆ ರೈತರು ಯುವ ರೈತರು ಮಾಡ್ಬೇಕಾದ್ರೆ ಅವರು ಈ ವಿಚಾರ ಎಲ್ಲ ಮಾಡ್ಬೇಕಾಗುತ್ತೆ. ನಿಜ. ಈಗ ನಾವು ಕೋಳಿ ಫಾರ್ಮ್ ಯಾವ ರೀತಿ ಕಟ್ಟಬೇಕಪ್ಪ ಅಂದ್ರೆ ಪೂರ್ವ ಮತ್ತು ಪಶ್ಚಿಮವಾಗಿ ಕಟ್ಟಲೇಬೇಕು. ಯಾಕೆ ಯಾವ ರೀತಿ ಕಟ್ಟಬೇಕಪ್ಪ ಅಂದ್ರೆ ಬೇಸಿಗೆ ಒಳಗ ಸೂರ್ಯನ ಕಿರಣಗಳು ಒಳಗಡೆ ಬರಲ್ಲ ಪೂರ್ವ ಪಶ್ಚಿಮವಾಗಿ ಕಟ್ಟುವುದರಿಂದ, ಆಮೇಲೆ ಮಳೆಗಾಲ ಒಳಗ ನೀರು ಒಳಗಡೆ ಬರುವುದಿಲ್ಲ. ಈ ಎಲ್ಲ ಪೂರ್ವ ಆಲೋಚನೆಗಳನ್ನ ಇಟ್ಟುಕೊಂಡು ನಾವು ಪೂರ್ವ ಮತ್ತು ಪಶ್ಚಿಮವಾಗಿ ಕೋಳಿ ಫಾರ್ಮ್ ಅನ್ನು ಕಟ್ಟಬೇಕು. ಈ ರೀತಿ ಕಟ್ಟುವುದರಿಂದ ನಮಗೆ ಉತ್ತಮವಾಗಿರ್ತದೆ ವಾತಾವರಣ. ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ನಾವು ಪೂರ್ವ ಮತ್ತು ಪಶ್ಚಿಮ ಈ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಕೋಳಿ ಮನೆಯನ್ನು ಕಟ್ಟಬೇಕಾಗತ್ತೆ. ಅಂದ್ರೆ ಒಂದು ಸೂರ್ಯನ ಕಿರಣ ಕೂಡ ಸರಿಯಾದ ಪ್ರಮಾಣದಲ್ಲಿ ಕೋಳಿ ಮನೆ ಒಳಗೆ ಬರ್ತದ, ಇದ್ರ ಒಂದು ವಿಚಾರದ ಮಾಡ್ಕೊಂಡ ಈ ವಿಚಾರವಾಗಿ ಮತ್ತು ಬೇಸಿಗೆ ಮತ್ತು ಮಳೆಗಾಲವನ್ನು ಯಾವ ರೀತಿ ಮುಂದೆ ಏನೇನು ವಾತಾವರಣ ಆಗುತ್ತೆ ಆ ವಿಚಾರವನ್ನು ನೋಡಿಕೊಂಡು ಪೂರ್ವಾಲೋಚನೆಯಿಂದ ಕಟ್ಟಬೇಕಾಗತ್ತೆ. ನಾವು ಈಗ ಕೋಳಿ ಫಾರ್ಮ್ ಕಟ್ಟಿದ್ವಿ, ಅವಕ್ಕೆ ಎಲ್ಲ ಈಗ ತಯಾರಿ ಮಾಡಿದ್ವಿ. ಫಸ್ಟ್ ಗೆ ಬರುವುದು ನಮ್ಮದಿಗೆ ಬಾಯ್ಲರ್, ಮೋಸದ ಕೋಳಿಯನ್ನು ನಾವು ತಯಾರು ಮಾಡಿ ಮಾರಾಟ ಮಾಡ್ತೀವಿ. ವೆಂಕಾಬ್ ಅಂತೇಳಿ ನಮ್ಮ ಮರಿ ನಾವು ತರಿಸ್ತೀವಿ ಹೊಸಪೇಟೆಯಿಂದ. ಮರಿ ಬರೋ ಪೂರ್ವ ಮುಂಚಿತವಾಗಿ ನಾವು ಕೋಳಿ ಫಾರ್ಮ್ ಅನ್ನು ಸ್ವಚ್ಛವಾಗಿ ತೊಳಿಬೇಕು, ಆಮೇಲೆ ಏನ್ ಮಾಡಬೇಕು ಸುರ್ನಾತಿ ಎಲ್ಲ ಹಚ್ಚಬೇಕು, ಆಮೇಲೆ ಒಳ್ಳೆಯ ನೀರನ್ನ ತುಂಬಿಡಬೇಕಾಗತ್ತೆ, ಆಮೇಲೆ ಎಲ್ಲಾ ಬೇಕಾದ ಸೌಕರ್ಯಗಳನ್ನು ಎಲ್ಲಾ ಸಲಕರಣೆಗಳನ್ನು ಪೂರ್ವ ಮುಂಚಿತವಾಗಿ ನಾವು ತಯಾರು ಮಾಡಿ ಇಟ್ಕೋಬೇಕು. ಮರಿ ಬರೋಕಿಂತ ಮುಂಚಿತವಾಗಿ ಹೊಟ್ಟನ್ನು ಹಾಕ್ತೀವಿ ಸರ್, ಕಟ್ಟಿಗೆ ಹೊಟ್ಟು. ಕಟ್ಟಿಗೆ ಹೊಟ್ಟವನ್ನು ಸ್ವಲ್ಪ 1 ಇಂಚು ಹಾಕ್ತೀವಿ. ಕಟ್ಟಿಗೆ ಹೊಟ್ಟು ಹಾಕಿ ಏನ್ ಮಾಡ್ತೀವಿ ಮೇಲೆ ಪೇಪರ್ ಹಾಕಿ, ಆಮೇಲೆ ನಾವು 1000 ಮರಿಯನ್ನು ಸಾಕಾಣಿಕೆ ಮಾಡ್ತೀವಿ. 1000 ಮರಿ ಸಾಕಾಣಿಕೆಗೆ ನಾವು ಬಲ್ಬ್ ಅನ್ನು ತಯಾರು ಮಾಡಬೇಕಾಗತ್ತೆ. 200 ಮರಿಗೆ 200 ವೋಲ್ಟೇಜ್ ಒಂದು ಬಲ್ಬ್ ಹಾಕ್ತೀವಿ, 1000 ಮರಿಗೆ 5 ಬಲ್ಬ್ ಅನ್ನು ಹಾಕ್ತೀವಿ. ಈ ರೀತಿ ನಾವು ಪೂರ್ವ ತಯಾರಿ ಮಾಡ್ಕೋಗಿ ಕಟ್ಟಿಗೆ ಹೊಟ್ಟು ಹಾಕ್ಬೇಕು, ಆ ಮೇಲ್ಗಡೆ ಏನ್ ಪೇಪರ್ ಹಾಸ್ಬೇಕು. ಆ ಪೇಪರ್ 3 ದಿನಗಳವರೆಗೆ ಮಾತ್ರ ಇಡ್ತೀವಿ. 3 ದಿನಗಳ ನಂತರ ಏನ್ ಮಾಡ್ತೀವಿ ತೆಗೆದ ಬೇರೆ ಕಡೆ ಹೋಗಿತ್ತೀವಿ. ಬಲ್ಬ್ ವ್ಯವಸ್ಥೆ ಏನ್ ಮಾಡ್ತೀವಿ ಅಂದ್ರೆ 24 ಗಂಟೆ 3 ದಿವಸವರೆಗೆ ನಾವು ವಿದ್ಯುತ್ವನ್ನು ಕೊಡ್ತೀವಿ, ಕಂಪಲ್ಸರಿ ವಿದ್ಯುತ್ ಕೊಡಬೇಕು. ಅದು 1ನೇ ವಾರ 70-80 ಸಾಪೇಕ್ಷ ಆರ್ದ್ರತೆಯನ್ನು ನಾವು ಉಷ್ಣತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. 2ನೇ ವಾರ 60-70 ಸಾಪೇಕ್ಷ ಆರ್ದ್ರತೆ ಉಷ್ಣತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಮತ್ತೆ 3ನೇ ವಾರ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಿಬಿಡುದು. ಟೆಂಪರೇಚರ್ ಅನ್ನು ಒಂದ್ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ. ಟೆಂಪರೇಚರ್ ನ ನಿರ್ವಹಣೆ ಸರಿಯಾಗಿದ್ರೆ ಚಲೋ ಇರ್ತದೆ. ಟೆಂಪರೇಚರ್ ನ ವ್ಯತ್ಯಾಸ ಆದ್ರೆ ಏನಾಗುತ್ತೆ? ವ್ಯತ್ಯಾಸ ಆದ್ರೆ ಮರಿಗಳ ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಮೇನ್ ಟೆಂಪರೇಚರ್ ಕಾಪಾಡಿಕೊಂಡು 1 ವಾರ ಅಥವಾ 2ನೇ ವಾರ ಟೆಂಪರೇಚರ್ ಏನ ಕಾಪಾಡಿಕೊಂಡು ಸಮ ಪ್ರಮಾಣದಲ್ಲಿ ಹೋಗ್ತೀವಲ್ಲ ಸಾವಿನ ಪ್ರಮಾಣವನ್ನು ಕಡಿಮೆ ಆಗುತ್ತೆ. ಈಗ ನಾವು ಅದರ 1ನೇ ದಿನ ಬಂದನಿಂದ ಬೆಲ್ಲದ ನೀರನ್ನು ಕೊಡ್ತೀವಿ. 1 ಅಥವಾ 2 ದಿವಸ ಬೆಲ್ಲದ ನೀರು ಕೊಡ್ತೀವಿ. ಬೆಲ್ಲದ ನೀರು ಯಾಕೆ ಕೊಡ್ತೀವಪ್ಪ ಅಂದ್ರೆ ಹೊಟ್ಟೆಯೊಳಗೆ ಏನಿರಂಗಿಲ್ಲ, ಸ್ವಲ್ಪ ಬಂದಗಳೇ ಸ್ವಲ್ಪ ಆಕ್ಟಿವ್ ಆಗ್ತವೆ. 1ನೇ ದಿನ ಪೇಪರ್ ಅಲ್ಲಿ ಬಂದನೆ ಸ್ವಲ್ಪ ಕಾಳು ಪಳ ಹಾಕ್ತೀವಿ, ಆಮೇಲೆ ಏನೈತಿ ನಾವು ಅವಕ್ಕೆ ಬುಟ್ಟನ್ನು ಕೆತ್ತೀವಿ, ಅದರಲ್ಲಿ ನಾವು ಏನೈತಿ ತುಂಬಿಡ್ತೀವಿ. 2, 3, 4ನೇ ದಿನಕ್ಕ ಆಂಟಿಬಯೋಟಿಕ್ ಔಷಧ ಕೊಡ್ತೀವಿ. ವೆಟೆಟೋನಿಕ್ ಆಕ್ಸಿಮೋಷನ್ ಅಂತೇಳಿ ಒಂದು ಔಷಧ ಸಿಗುತ್ತೆ. 2ನೇ ದಿನ, 3ನೇ ದಿನ, 4ನೇ ದಿನ ಈ ಔಷಧವನ್ನು ಕೊಡ್ತೀವಿ. ಮತ್ತೆ 7ನೇ ದಿನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಲಸೋಟಮ್ ಔಷಧವನ್ನು ಕಣ್ಣಲ್ಲಿ ಹಾಕ್ತೇವೆ 7ನೇ ದಿನ. ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು 14ನೇ ದಿನ IVD ಅಂತೇಳಿ ಇನ್ನೊಂದು ಲಸಿಕೆ ಸಿಗುತ್ತೆ. 14 ದಿನ IVD ಅನ್ನು ಕಣ್ಣಾಗಿ ಮಾಡ್ತೀವಿ. ಇವನು ಯಾಕೆ ಮಾಡ್ತೀವಿ ಅಂದ್ರೆ ಮುಂದೆ ಇವನ್ ಮಾಡೋದ್ರಿಂದ ನಾವು ಮಕ್ಕಳಿಗೆ ಯಾವ ರೀತಿ ಪೋಲಿಯೋ ಹಾಕ್ತೀವಿ, ಮುಂದೆ ಯಾವುದೇ ರೋಗ ರುಜಿನಗಳು ಬರಬಾರ್ದು ಅಂತೇಳಿ ಆ ರೀತಿ ನಾವು 7ನೇ ದಿನಕ್ಕೆ ಲಸೋಟ, 14 ದಿನಕ್ಕೆ IVD ಎಂಬ ಲಸಿಕೆಯನ್ನು ನೀಡ್ತೀವಿ. 15 ಮತ್ತು 16ನೇ ದಿನ ಬಿ ಕಾಂಪ್ಲೆಕ್ಸ್ ಔಷಧವನ್ನು ಕೊಡ್ತೀವಿ. 100 ಕೋಳಿ ಮರಿಗೆ 10 ml, 1000 ಕೋಳಿ ಮರಿಗೆ 100 ml ಬಿ ಕಾಂಪ್ಲೆಕ್ಸ್ ಮತ್ತು ಲಿವರ್ ಟಾನಿಕ್ ಅನ್ನು ಕೊಡ್ತೀವಿ. 1000 ಕೋಳಿ ಮರಿಗೆ 100 ml. ಈ ರೀತಿ ನಾವು ಏನ್ ಮಾಡ್ತೀವಪ್ಪ 1ನೇ ವಾರ 2ನೇ ವಾರ ಔಷಧವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಾಕಣೆ ಮಾಡ್ತೀವಿ. ಇದೆಲ್ಲ ಔಷಧ ಕೊಡೋದು ಅನಿವಾರ್ಯ ಅಂದ್ರೆ ನೀವು ಹೇಳಿದಾಗೆ ಒಂದು ಮುಂಜಾಗ್ರತೆ ಕ್ರಮವಾಗಿ ಕೊಡಬೇಕಾಗತ್ತೆ ಅಲ್ವಾ? ಮುಂಜಾಗ್ರತೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅವು ಒಳ್ಳೆ ತೂಕ ಬರೋದಿಲ್ಲ, ತೂಕವನ್ನು ಮುಂದೆ ಕಳ್ಕೊತೇವೆ, ಹಲವಾರು ರೋಗಗಳು ಬರ್ತವೆ. ರೋಗಗಳು ಬರೋದ್ರಿಂದ ಮುಂದೆ ಸಾವಿನ ಪ್ರಮಾಣವನ್ನು ಜಾಸ್ತಿ ಆಗ್ತವೆ. ನಾವು ಮುಂಚಿತವಾಗಿ 1ನೇ ವಾರ ಟೆಂಪರೇಚರ್ ಔಷಧ ತಯಾರಿಕೆ ಒಳ್ಳೆ ರೀತಿಯಲ್ಲಿ ಆಹಾರವನ್ನು ಕೊಟ್ಟರೆ ಮುಂದೆ ನಮಗೆ ಒಳ್ಳೆ ರೀತಿಯಲ್ಲಿ ತೂಕ ಬರ್ತವೆ, ಒಳ್ಳೆ ರೀತಿಯಲ್ಲಿ ನಮ್ಗೆ ಏನೈತಿ ಆದಾಯ ಸಿಗುತ್ತೆ. ಸಾವಿನ ಬಗ್ಗೆ ಹೇಳಿದ್ರೆ ನೀವು ಸರಿಯಾದ ಲಸಿಕೆ ಎಲ್ಲ ಕೊಡದಿದ್ರೆ ಸಾವಿನ ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ನೀವು ಮಾಡಿದ್ಮೇಲೆ ಅಂದ್ರೆ ಲಸಿಕೆ ಎಲ್ಲ ಕ್ಲತ್ತ ಸಮಯದಲ್ಲಿ ಅಂದ್ರೆ ಟೈಮ್ಗೆ ನೀವು ಕೊಟ್ಟರು ಕೂಡ 100 ಕೋಳಿಗೆ ಎಷ್ಟು ಸಾವಾಗ? ಈಗ ನಮಗೆ 1000 ಮರಿ ಬಂದು ಅಂದ್ರೆ 100 ಮರಿಗೆ 2 ಮರಿ ನಮಗೆ ಎಕ್ಸ್ಟ್ರಾ ಕೊಡ್ತಾರೆ, ಅವ್ರಿಗೆ ಹೆಚ್ಚಿನ ಕೊಡ್ತಾರೆ. ಅಂದ್ರೆ 1000 ಮರಿಗೆ 20 ಮರಿ ಬರ್ತವೆ. ಒಂದು ಸಾವಿರ ಮರಿ ಇಪ್ಪತ್ತು ಬಂದ್ರೆ ನಾವು ಒಂದನೇ ವಾರ ಅಥವಾ ಎರಡನೇ ವಾರ ಸರಿಯಾದ ಟೆಂಪರೇಚರ್ ಕಾಪಾಡ್ಕೊಂಡು ಒಂದು ಹತ್ತು ಇಪ್ಪತ್ತು ಈ ರೀತಿ ಹೋಗ್ತವೆ. ನಮಗೆ ಒಂದು ಮರಿ ಒಂದನೇ ದಿನದಿಂದ 40 ದಿನಗಳವರೆಗೆ ಅವು 40 ಅಥವಾ 45 ದಿವಸಕ್ಕೆ ಮರಿ ದೊಡ್ಡ ಹೋಗ್ತವೆ. ಎರಡರಿಂದ 300 ಗ್ರಾಮ 500 ಗ್ರಾಮ 2 ಕೆಜಿ 300 ಗ್ರಾಮ 2.5 ಕೆಜಿ ಈ ರೀತಿ ಬರ್ತವೆ. ನಾವು ಒಳ್ಳೆ ರೀತಿ ಸಮ ಪ್ರಮಾಣದಲ್ಲಿ ಮಾಂಸವನ್ನು ಕಾಪಾಡಿಕೊಂಡು ಒಳ್ಳೆ ರೀತಿ ಆಹಾರವನ್ನು ಕೊಟ್ಟರೆ ಒಂದು 30 ರಿಂದ ಲಾಸ್ಟ್ 50 ರೊಳಗೆ ಸಾವಿನ ಪ್ರಮಾಣ ಇಷ್ಟೇ ಆಗ್ಬೋದು. ಅಂದ್ರೆ 1,000ಕ್ಕೆ 30 ರಿಂದ 50 ಅಷ್ಟೇ. ಸೊ ಅಷ್ಟು ಏನು ಬಹಳ ದೊಡ್ಡ ಲಾಸ್ ಆಗಲ್ಲ. ಅದನ್ನ ಏನ್ ಮಾಡ್ತೀರಿ, ಆ ಸತ್ತ ಕೋಳಿಯನ್ನ ಏನ್ ಮಾಡ್ತೀರಿ, ಮತ್ತೆ ಯಾರು ಕಂಪನಿಯವರಿಗೆ ಅಥವಾ ಮರಿ ನೀವು ತಗೋತಿರಲ್ಲ, ಅವ್ರಿಗೆ ತೋರಿಸಿದ್ರೆ ಅದೇನಾದ್ರು ಲಾಸ್ ನಷ್ಟವನ್ನು ಭರ್ತಿ ಮಾಡ್ಲಿಕ್ಕೆ ಏನಾದ್ರು ಮಾಡ್ತಾರಾ? ಇಲ್ಲ ಸರ್, ನಾವು ಸ್ವಂತ ಮಾಡ್ತಾ ಇರೋದ್ರಿಂದ ನಮ್ಮ ಸತ್ತು ಅಂದ್ರೆ ನಾವೇ ಇದು ಮಾಡೋದು. ದೂರ ಪ್ರಮಾಣದಲ್ಲಿ ಹೋದು ಒಗಿತೀವಿ ಅಥವಾ ಭೂಮಿಯಲ್ಲಿ ಏನ್ ಮಾಡ್ತೀವಿ ಹೋಳ್ತೀವಿ, ಈ ರೀತಿ ಮಾಡ್ತೀವ್ರಿ. ಅಂದ್ರೆ ಕಂಪನಿಯ ಮೂಲಕ ನೀವು ತಗೊಂಡ್ರೆ ಕೆಲವು ಕಡೆ ಏನ್ ಮಾಡ್ತಾರೆ, ಕಂಪನಿಯವರೇ ನಡೆಸ್ತಾರೆ, ಅದರ ಫೀಡ್ಸ್ ಮರಿ ಅದನ್ನ ಮಾರಾಟ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಒಂದಿಷ್ಟೇ ಅಂತ ಕೊಡ್ತಾರೆ ಅವ್ರು ಸಾಕೋರಿಗೆ. ಬಟ್ ನಿಮ್ದು ಹಾಗೆ ಅಲ್ಲ, ನೀವು ಸ್ವಂತವಾಗಿ ಸಾಕ್ತೀರಿ, ರಿಸ್ಕ್ ಇದೆ ನೋಡಿ, ಅದ್ರ ಆ ರಿಸ್ಕ್ ನೀವು ತಗೋತಾ ಇದ್ದೀರಿ. ರಿಸ್ಕ್ ತಗೊಂಡಿರ್ತೇವೆ, ನಮ್ಗೆ ಒಳ್ಳೆ ಆದಾಯ ಬರುತ್ತೆ ಮುಂದೆ ಒಳ್ಳೆ ರೇಟ್. ಕಂಪನಿಯವ್ರು ಏನ್ ಮಾಡ್ತಾರೆ, ಒಂದು 4 ಕೆಜಿಗೆ 4 ರಿಂದ 5 ರೂಪಾಯಿ ಕೊಡ್ತಾರೆ. ಅಂದ್ರೆ ಒಂದು ಕೋಳಿ 2 ಕೆಜಿ ಅಥವಾ 2 ಕೆಜಿ ಮೇಲೆ ಬಂತಾರೆ ನಮ್ಗೆ ಒಂದು 8 ರಿಂದ 10 ರೂಪಾಯಿ ಸಿಗುತ್ತೆ ಸರ್. ನಾವು ಸ್ವಂತ ಮಾಡುವುದರಿಂದ ನಮಗೆ ಒಳ್ಳೆ ರೇಟ್ ಇತ್ತಂದ್ರೆ 20 ರಿಂದ 30 ರೂಪಾಯಿ ಸಿಗುತ್ತೆ ಸರ್ ಒಂದು ಕೋಳಿಯಿಂದ. ಅವ್ರು 10 ರೂಪಾಯಿ ಕೊಡೋ ಬದಲಿ ನಾವು 20 ರಿಂದ 30 ರೂಪಾಯಿ ಆದಾಯವನ್ನು ತಗೋತೀವಿ. ಕೆಲವರು ಕಂಪನಿ ಕಡೆ ಹೋಗ್ತಾರೆ, ಕೆಲವರು ನಿಮ್ಮ ಹಾಗೆ ಸ್ವಂತ ಮಾಡ್ತಾರೆ ನೋಡಿ, ಎಲ್ಲ ರಿಸ್ಕ್ ತಗೊಂಡು. ಕೆಲವರು ರಿಸ್ಕ್ ಬೇಡ ಅಂತೇಳಿ ಕಂಪನಿಗೆ ಹೋಗ್ತಾರೆ, ಕಂಪನಿಯವರು ಎಲ್ಲ ರಿಸ್ಕ್ ತಗೋತಾರೆ. ಈ ವ್ಯತ್ಯಾಸ ಯಾಕೆ? ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಂದ್ರೆ ಆದಾಯ ಗಳಿಸಬೇಕಂದ್ರೆ ರಿಸ್ಕ್ ತಗೋಬೇಕು. ಒಳ್ಳೆ ರೀತಿಯಲ್ಲಿ ಆದಾಯ ತಗೋಬೇಕಂದ್ರೆ ಕಂಪನಿ ಅವ್ರು ಏನ್ ಮಾಡ್ತಾರೆ, ಅವ್ರು ಎಲ್ಲಾರು ಮಟೀರಿಯಲ್ಸ್ ತಂದು ಮರಿ ತಂದು ಕೊಡ್ತಾರೆ, ಔಷಧಿ ತಂದು ಕೊಡ್ತಾರೆ, ಫೀಡ್ ತಂದು ಕೊಡ್ತಾರೆ, ನಾವೇನು ಅವ್ರ ಕೈಯಲ್ಲಿ ಆಳಾಗಿ ದುಡಿಯೋದು. ನಾವು ಸ್ವ ಮಾಡುವುದರಿಂದ ನಮ್ ಲಾಭ ಲಷ್ಟ ನಮ್ಮ ಮೇಲೆ ಇರುತ್ತೆ. ಹೆಚ್ಚಿನ ಆದಾಯ ಪಡಿಬೇಕಂದ್ರೆ ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡ್ರೆ ನಮ್ಗೆ ಹೆಚ್ಚಿನ ಆದಾಯ ಬರ್ತದೆ. ಅಂದ್ರೆ ರಿಸ್ಕ್ ಬೇಡ, ಕಷ್ಟ ಬೇಡ ಅಂತ ಹೇಳುವವರು ಕಂಪನಿಗೆ ಹೋಗ್ತಾರೆ. ನಿಮ್ಮ ಅಂತವರು ಸಮರ್ಥರು, ಯುವ ರೈತಕ್ ಬೇರೆ ಸಮರ್ಥರು ಕೂಡ ಈ ರಿಸ್ಕ್ ಅನ್ನು ತಗೊಂಡು ಆದಾಯ ಹೆಚ್ಚಿಸ್ತಾರೆ ಅಲ್ವಾ? ನಿಜ ಸರ್. ಈ ರೀತಿ ನಾವು ಒಂದನೇ ವಾರ ಎರಡನೇ ವಾರ ನಾವು ಟೆಂಪರೇಚರ್ ಕಾಪಾಡ್ಕೊಂತ ಔಷಧವನ್ನು ಕೊಟ್ಟು ನೆಕ್ಸ್ಟ್ ನಾವು 3ನೇ ವಾರ ಏನ್ ಮಾಡ್ತೀವಿ ಅಂದ್ರೆ 2 ದಿನ ಲಿವರ್ ಟಾನಿಕ್ ಅಂತ ಔಷಧ ಕೊಡ್ತೀವಿ. 4ನೇ ವಾರ 2 ದಿನ ಲಿವರ್ ಟಾನಿಕ್ ಔಷಧ ಕೊಡ್ತೀವಿ. ಇವ್ನ ಯಾಕೆ ನಾವು ಔಷಧವನ್ನು ಕೊಡ್ತೀವಿ, 2ನೇ ವಾರ ಮತ್ತು 3ನೇ ವಾರ 2 ದಿನ, 4ನೇ ವಾರ 2 ದಿನ ಲಿವರ್ ಟಾನಿಕ್ ಔಷಧ ಕೊಡ್ತೀವಿ, ಯಾಕೆ ಕೊಡ್ತೀವಪ್ಪ ಅಂದ್ರೆ ಅವು ಕೋಳಿ ಮರಿಗಳು ಸ್ವಲ್ಪ ದೊಡ್ಡ ಆದ್ರಿಂದ ಹಾರ್ಟ್ ಅಂತ ಆಗ್ತವೆ. ಔಷಧವನ್ನು ಆ ಟೈಮ್ಗೆ ಲಿವರ್ ಟಾನಿಕ್ ಔಷಧ ಕೊಡ್ತೀವಿ. ಆ ಔಷಧ ಲಿವರ್ ಟಾನಿಕ್ ಕೊಡೋದ್ರಿಂದ ಹಾರ್ಟ್ ಆಗೋದು ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ಅದರ ಜೊತೆಗೆ ಟಾನಿಕ್ ಅಂತ ಕೊಡ್ತೀವಿ ತೂಕ ಒಳ್ಳೆ ರೀತಿ ಬರಲಿ. ಈ ರೀತಿ ಕೊಡೋದ್ರಿಂದ ಮತ್ತು ಸ್ವಲ್ಪ ಮುಂದೆ ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು. ಈಗ ಮಾಂಸದ ಕೋಳಿ ಮತ್ತೆ ತತ್ತಿ ಕೋಳಿ ಎರಡು ರೀತಿಯ ಒಂದು ಸಾಕಣೆ ಮಾಡ್ತಾರೆ, ನಿಮ್ದು ಯಾವ್ದು ಮಾಂಸದ ಕೋಳಿ ಸಾಕಣೆ ಬಿಸ್ನೆಸ್? ನಮ್ದು ಮಾಂಸದ ಕೋಳಿ ಬಿಸ್ನೆಸ್ ಸರ್, ತತ್ತಿ ಇಲ್ಲ. ಅಂದ್ರೆ ತತ್ತಿ ಮತ್ತೆ ಮಾಂಸ ಎರಡೂ ಮಾಡಕ್ ಸಾಧ್ಯ ಅಲ್ವಾ? ಈಗ ತತ್ತಿಯ ಕೋಳಿ ಸಾಕೋದು, ತತ್ತಿಯ ಮಾರಾಟ ಅಥವಾ ಮಾಂಸ, ಈಗ ತತ್ತಿ ಕೂಡ ಒಳ್ಳೆ ರೇಟ್ ಇದೆ, ಇದು ಯಾಕೆ ಪ್ರಯತ್ನ ಪಟ್ಟಿಲ್ಲ ನೀವು? ಮಾಡಬಹುದು, ಅದಕ್ಕೆ ಹೆಚ್ಚಿನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತದೆ, 5,000 ವರೆಗೆ ಮಾಡಬೇಕಾಗುತ್ತದೆ. ಅದನ್ನ ಮಾಡಬೇಕು, ಮುಂದಿನ ಪ್ಲಾನ್ ಇದೆ, ಮಾಡಬೇಕು. ಪ್ಲಾನ್ ಇಟ್ಕೊಂಡಿದ್ರಿ, ಆಗ್ಲಿ ಮುಂದಕ್ಕೆ. ಮತ್ತೆ ಈ ಫೀಡ್ ಬಗ್ಗೆ ನೀವು ಫೀಡ್ ಬಗ್ಗೆ ಒಂದಷ್ಟು ಹೇಳಿ. ಈಗ ನಾವು ಫೀಡ್ ಬಗ್ಗೆ ಅಂದ್ರೆ ನಾವು 1,000 ಕೋಳಿ ಮರಿಗೆ ಈ ಫೀಡ್ ನಾವು ಈಗ ಮೆಕ್ಕೆಜೋಳ ಆಮೇಲೆ ಸೋಯಾ ಆಮೇಲೆ ಒಂದು ಸ್ಟಾರ್ಟರ್ ಫಿನ್ಸರ್ ಅಂತ ಪೌಡರ್ ಬರುತ್ತೆ 7.5, ಈ ರೀತಿ 3 ತರ ಮಿಶ್ರಣ ಮಾಡಿ ನಾವು ಕೋಳಿಗೆ ಹಾಕಬೇಕಾಗುತ್ತೆ. ನಾವು ಯಾವ ರೀತಿ ಮಿಶ್ರಣ ಮಾಡ್ತೀವಿ ಅಂದ್ರೆ ಈಗ 1ನೇ ದಿವಸ ಬಂದು ಅಂದ್ರೆ 1ರಿಂದ 14ನೇ ದಿವಸವರೆಗೆ 3 ಕ್ವಿಂಟಲ್ ಗೋವಿನ ಜೋಳವನ್ನು ಹಾಕ್ತಿವಿ, 162 ಕೆಜಿ ಸೋಯಾಬೀನ್ ಹಾಕ್ತಿವಿ, 37 ಕೆಜಿ ಒಂದು ಸ್ಟಾರ್ಟರ್ ಹಾಕ್ತಿವಿ. ಈ ರೀತಿ 3-1 ಮಿಶ್ರಣ ಮಾಡಿದಾಗ ಇದು 14 ದಿವಸವರೆಗೆ ಮಾತ್ರ ಬರುತ್ತೆ. ಮರಿಗಳು ಸಣ್ಣ ಇರ್ತಾವ, ಅವಾಗ ಸಣ್ಣ ಸ್ವಲ್ಪ ಬಿಸಿಲಿಗೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ 14ರಿಂದ 24 ದಿವಸವರೆಗೆ 3 ಕ್ವಿಂಟಲ್ 20 ಕೆಜಿ ಮೆಕ್ಕೆಜೋಳ, 142 ಕೆಜಿ ಸೋಯಾಬೀನ್, 37 ಕೆಜಿ ಸ್ಟಾರ್ಟರ್ ಪೌಡರ್. ಈ ರೀತಿ ಮಿಶ್ರಣ ಮಾಡುವುದರಿಂದ ಇದು ಒಂದು 24 ದಿವಸವರೆಗೆ ಆಗುತ್ತೆ, 22 ಅಥವಾ 24 ದಿವಸವರೆಗೆ ಆಗುತ್ತೆ. ಈಗ ಮೊದಲ ನಾವು 0ರಿಂದ 14 ದಿವಸ ಸ್ವಲ್ಪ ಸಣ್ಣಾಗಿರ್ತದೆ, ನೆಕ್ಸ್ಟ್ 14ರಿಂದ ಮೇಲ್ಪಟ್ಟಿ ಸ್ವಲ್ಪ ಇದಕ್ಕೆ ಸ್ವಲ್ಪ ದಿಪ್ಪ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ 24ರಿಂದ 40-45 ದಿವಸವರೆಗೆ ಸ್ವಲ್ಪ ಮೆಕ್ಕೆಜೋಳ ಹೆಚ್ಚಿಗೆ ಮಾಡ್ಬೇಕಾಗತ್ತೆ, ಆಹಾರ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ತಿನ್ನಲಕ್ಕೆ. 3 ಕ್ವಿಂಟಲ್ 50 ಕೆಜಿ ಏನ್ ಮಾಡುತ್ತೆ ಮೆಕ್ಕೆಜೋಳ ಮಿಶ್ರಣ ಮಾಡ್ತೀವಿ. ನೆಕ್ಸ್ಟ್ 112 ಕೆಜಿ ಸೋಯಾಬೀನ್ ಆಮೇಲೆ 1 ಫಿನ್ಸರ್ ಪ್ಯಾಕೆಟ್ ಅಂತ ಹಾಕ್ತೀವಿ. ಇವ್ರ ಏನ್ ಮಾಡಿ 3 ದಿವಸ 2 ದಿವಸ ಖಾಲಿ ಆಗ್ತವೆ. ಈ ರೀತಿ ಒಂದು 5-6 ಸಲ ಮಿಶ್ರಣ ಮಾಡ್ಕೋಬೇಕು. ಇದನ್ನ 3 ಕ್ವಿಂಟಲ್ ಮೆಕ್ಕೆಜೋಳ, 112 ಕೆಜಿ ಸೋಯಾಬೀನ್ ಫಿನ್ಸರ್ ಪೌಡರ್, ಈ ರೀತಿ ಒಂದು 6 ಪ್ಯಾಕೆಟ್ ಹೋಗ್ತವೆ. ಒಂದು 2 ಸ್ಟಾರ್ಟರ್ ಪೌಡರ್ ಹೋಗ್ತವೆ, 6 ಫಿನ್ಸರ್ ಹೋಗ್ತವೆ, ಒಟ್ಟು 8 ಫಿನ್ಸರ್ ಪ್ಯಾಕೆಟ್ ಹೋಗ್ತವೆ. ಒಟ್ಟು ಮೆಕ್ಕೆಜೋಳ ಒಂದು 30 ಕ್ವಿಂಟಲ್ ಹೋಗ್ತವೆ, ಒಂದು ಸೋಯಾ ಒಂದು 10 ಕ್ವಿಂಟಲ್ ಹೋಗುತ್ತೆ, ಆಮೇಲೆ ಒಂದು 8 ಪ್ಯಾಕೆಟ್ ಪೌಡರ್ ಹೋಗುತ್ತೆ. ಈ ರೀತಿ ನಾವು ಮಿಶ್ರಣ ಮಾಡಿ ಹಾಕಬೇಕು. ಯಾಕೆ ಮಿಶ್ರಣ ಮಾಡಬೇಕು ಅಂದ್ರೆ ಕೋಳಿ ಸಮ ಪ್ರಮಾಣದಲ್ಲಿ ತೂಕ ಬರಬೇಕಪ್ಪ ಅಂದ್ರೆ ನಾವು ತೂಕ ಮಾಡಿ ಹಾಕಬೇಕೈತಿ. ನಾವು ಈಗೇನು ಯಾವ ರೀತಿ ಟೈಮ್ ಟೇಬಲ್ ಹೇಳಿದ್ನಲ್ವಾ, ಆ ರೀತಿ ನಾವು ತೂಕ ಮಾಡಿ ಹಾಕಿದ್ರೆ ನಮಗ 1 ಕೆಜಿ 2.5 ಕೆಜಿ ಮಟ ಬರ್ತವೆ. ಇಲ್ಲ ಅಂದ್ರೆ ಒಂದು ಕೋಳಿ 1.8, 1 ಕೆಜಿ 700 ಗ್ರಾಮ್, ಒಮ್ಮೆ 2.5 ಕೆಜಿ ಬರುತ್ತೆ. ಈ ರೀತಿ ತೂಕ ವ್ಯತ್ಯಾಸ ಆಗುತ್ತೆ. ಸಮ ಪ್ರಮಾಣದಲ್ಲಿ ತೂಕ ಮಾಡಿ ಹಾಕೋದ್ರಿಂದ 2 ಕೆಜಿ 300ರಿಂದ 2.5 ಕೆಜಿ ಮಟ ಸಮ ಪ್ರಮಾಣದಲ್ಲಿ ತೂಕ ಬರ್ತವೆ ಕೋಳಿಗಳು. ಸೊ ಇಂಥ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತದ, ಯಾರಿಂದ ನೀವು ತಗೊಂಡ್ರಿ ಇನ್ಫಾರ್ಮೇಶನ್ ಎಲ್ಲ? ನಾವು ಇಲ್ಲಿ ಬಾಗಲಕೋಟೆ ಕರ್ನಾಟಕ ಕೃಷಿಕರ ಸಂಪನ್ಮೂಲ ಕೇಂದ್ರ ಅಂತೇಳಿ ನಾವು ಇಲ್ಲಿ ತರಬೇತಿ ನಿಂತು ಅಲ್ಲಿ ನಾವು ತರಬೇತಿಗೆ ಹೋಗಿದ್ದೇವೆ. ಅಲ್ಲಿ ನಮಗೆ 3 ದಿನಗಳವರೆಗೆ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ಧಾರವಾಡದಿಂದ, ಬಿಜಾಪುರದಿಂದ, ಆಮೇಲೆ ಅವ್ರ ಮೊದಲಿನಿಂದ ಯಾರು ಕೋಳಿ ಸಾಕಾಣಿಕೆ ಮಾಡಿ ಅಂತವರಿಂದ ನಾವು ಸ್ವಲ್ಪ ಏನೈತಿ ಮಾಹಿತಿಯನ್ನು ಪಡೆದಿದ್ದೇವೆ. ಅವ್ರಲ್ಲಿ ನಾವು 3 ದಿನಗಳವರೆಗೆ ಕೋಳಿ ಸಾಕಾಣಿಕೆಯನ್ನ ತರಬೇತಿ ಕೂಡ ಪಡೆದು ಬಂದಿದ್ದೇವೆ. ಪಡೆದು ಬಂದ್ಮೇಲೆ ಈಗ ಒಂದು 6 ವರ್ಷ ಆಯ್ತು ನಾವು ಮಾಡಕ. ನೀವು 6 ವರ್ಷದಿಂದ ಈ ಕೋಳಿ ಸಾಕಣೆ ನಡೆಸ್ತಾ ಇದ್ರಿ, ಕೋಳಿ ಫಾರ್ಮ್ ನಡೆಸ್ತಾ ಇದ್ರಿ, ಬಹಳಷ್ಟು ಅನುಭವ ಸಿಕ್ಕಿದೆ ನಿಮ್ಗೆ. ಅನುಭವದ ಜೊತೆಯಲ್ಲಿ ನೀವು ಹೊಸ ಪ್ರಯೋಗ ಏನಾದ್ರೂ ಮಾಡಿದ್ರಾ? ಈಗ ನೀವು ಯುವ ರೈತರು ತಿಳಿದವರು, PUC ವರೆಗೆ ಓದಿದವರು, ಮೊಬೈಲ್ ನಾವು ನೋಡಿದ್ರೆ ಅಲ್ಲಿ ಗೂಗಲ್ ಮ್ಯಾಪ್ ಇದಕ್ಕೆ ಹೋದ್ರೆ ಎಲ್ಲ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಏನ್ ಮಾಡಿದ್ರಿ, ಏನಾದ್ರೂ ಹೊಸ ಪ್ರಯೋಗ ಮಾಡಿದಿರಾ? ಹೊಸ ಪ್ರಯೋಗವನ್ನು ಕೂಡ ಮಾಡಿದ್ದೇವೆ. ಈಗ ನಾವು ಬೇಸಿಗೆಯಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸಾವಿನ ಪ್ರಮಾಣ ಜಾಸ್ತಿ ಇರುತ್ತೆ. ಅಂದ್ರೆ ಒಳಗಡೆ ಒಂದು ಮಡಿಕೆ, ಒಂದು 15-20 ಮಡಿಕೆ ತಗೊಂಡು ಅದರಲ್ಲಿ ನೀರ್ ಹಾಕಿ ಮೇಲೆ ಒಂದು ಕಾಟನ್ ಅರ್ವಿ ಹಾಕಿ ಅದನ್ನ ಬುಡಮೇಲೆ ಮಾಡಿ ತಳಗ್ ಮಾಡೋ ಸರ್. ಒಂದು ನಾವು ಈಗ ಹಳ್ಳಿ ಒಳಗೆ ಇದು ಮಾಡ್ತೀವಿ ನೋಡಿ ಸರ್, ನೆಲು ಅಂತೇಳಿ ಆ ಟೈಪ್ ನೆಲು ಮಾಡಿ ಡಬ್ ಹಾಕಿ ಮೇಲೆ ನಾವು ಏನ್ ಮಾಡ್ತೀವಿ ತಗಡಿಗೆ ಹಾಕ್ಬೇಕು ಸರ್. ಯಾವ ಒಂದೊಂದು 20-30 ಮಾಡಿ ಹಾಕೋದ್ರಿಂದ ಅವು 2-3 ದಿವಸಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಆ ನೀರಿನ ಪ್ರಮಾಣ ಶಾಖ ತಗಡಿನ ಮೇಲ್ಗಡೆ ತಗೊಂಡ ಮೇಲೆ ಹೋಗುತ್ತೆ, ಅದ ತಳಗಡೆ ಶಾಖ ಕಡಿಮೆ ಆಗುತ್ತೆ. ಅದು ಒಂದು ಮಾಡಿದ್ವಿ. ಮತ್ತು ಫ್ಯಾನಿನ ವ್ಯವಸ್ಥೆಯನ್ನು ಕೂಡ ಒಂದು ಮಾಡಿದ್ವಿ. ನಾವು ಟೆಂಪರೇಚರ್ ಕಂಟ್ರೋಲ್ ಬೇಕು ಅಲ್ವಾ? ಇಲ್ಲಿ ಬಾಗಲಕೋಟೆ, ಬಿಜಾಪುರ ಈ ಕಡೆ ಎಲ್ಲ ಬಿಸಿಲು ಜಾಸ್ತಿ ಇದೆ. ಅದರಿಂದಾಗಿ ನೀವು ಟೆಂಪರೇಚರ್ ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಸಮ ಪ್ರಮಾಣದ ಒಂದು ಟೆಂಪರೇಚರ್ ಅಂದ್ರೆ ಉಷ್ಣತೆ ಕಾಪಾಡ್ಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ರಿ. ಇನ್ನೊಂದೇನಪ್ಪ ಅಂದ್ರೆ 200 ಲೀಟರ್ ಬ್ಯಾರಲ್ ಒಳಗ ಒಂದ್ 2 ಕೆಜಿ 4 ಕೆಜಿ ಈ ರೀತಿ ಐಸ್ ಮಾಡಿದ್ವಿ ಫ್ರಿಜ್ ಒಳಗೆ. ಐಸ್ ಮಾಡಿ ನೀರೊಳಗೆ ಹಾಕಿ, ಆ ನೀರೊಳಗೆ ಹಾಕಿದ್ರೆ ಕೋಳಿ ಪ್ರಮಾಣ ಸ್ವಲ್ಪ ಸಾಯುವ ಪ್ರಮಾಣ ಕಡಿಮೆ ಆಗುತ್ತೆ. ಐಸ್ ಮಾಡಿ ನೀರಿನ ತಂಪ ಸ್ವಲ್ಪ ಕೊಡ್ತೇವೆ. ಅಲ್ಲ, ಐಸ್ ಮಾಡ್ಬೇಕಾದ್ರೆ ಫ್ರಿಜ್ ಒಳಗೆ ಇಡಬೇಕು, ಖರ್ಚು ಜಾಸ್ತಿ ಆಗಲ್ವಾ? ಖರ್ಚು ಕೂಡ ಒಂದು ಮೇಂಟೈನ್ ಮಾಡ್ಬೇಕಲ್ಲ. ಖರ್ಚು ಜಾಸ್ತಿ ಮಾಡಿದ್ರೆ ನಮ್ಗೆ ಆದಾಯ ಸಿಗುತ್ತೆ, ಇಲ್ಲಿಕ್ಕಂದ್ರೆ ಆದಾಯ ಸಿಗಲ್ಲ. ಖರ್ಚು ಮಾಡೋದ್ರಿಂದ ನಮ್ಗೆ ಮುಂದೆ ಆದಾಯ ಬರಲ್ಲ. ಅವನ್ ಮರಿಯ ವಯಸ್ಸು 0 ದಿಂದ ಎಷ್ಟು ದಿನಕ್ಕೆ ಅದು ಸಂಪೂರ್ಣ ಮಾರುಕಟ್ಟೆಗೆ ರೆಡಿ ಆಗುತ್ತೆ? ಈಗ ನಾವು 0 ದಿಂದ 38-40 ದಿವಸಕ್ಕೆ ಮಾರ್ಕೆಟ್ಗೆ ಬರುತ್ತೆ. ಅದು 2 ಕೆಜಿ 300 ಗ್ರಾಮ್ ಇಂದ 2.5 ಕೆಜಿ ಮಟ್ಟ ಬರುತ್ತೆ. 40 ದಿನಗಳವರೆಗೆ 40 ಅಥವಾ 42, 43 ಈ ರೀತಿ ಇಷ್ಟು ದಿನಗಳವರೆಗೆ ಹಿಡಿದ್ರೆ 2.5 ಕೆಜಿ ಮಟ್ಟ ನಾವು ತೂಕ ಬರುತ್ತೆ ಸರ್. ಅದು ಈಗ ಮರಿ ಇರುವಾಗ ಟೆಂಪರೇಚರ್ ಜಾಸ್ತಿ ಇರಬೇಕಂತ ನೀವು ಹೇಳಿದ್ರಾಗ ಅಲ್ಲ, ಮರಿ ಬೆಳಿಬೇಕಾದ್ರೆ ಟೆಂಪರೇಚರ್ ಅಂದ್ರೆ ನೀವು ಬಲ್ಬ್ ಎಲ್ಲ ಹಾಕಿದ್ರಿ, 1,000 ಕೋಳಿಗೆ ನೀವು 5 ಬಲ್ಬ್ ಹಾಕಿದ್ರಿ, 200 ಕೋಳಿಗೆ 1 ಬಲ್ಬ್ ಸಾಕಂತ ಹೇಳಿದ್ರಿ ನೀವು. ಆ ಬಲ್ಬ್ ಅಲ್ಲಿ ನೀವು ಉಷ್ಣಾಂಶ ಜಾಸ್ತಿ ಕಡಿಮೆ ಮಾಡ್ತಾ ಇರ್ತೀರ, ಅದು ಮೇಂಟೈನ್ ಮಾಡ್ತೀರಿ ನೀವು. ಈಗ ಅದಕ್ಕೆ ಕರೆಂಟ್ 24 ಗಂಟೆ ಬೇಕಲ್ಲ, ಅದಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಈಗ ನಾವು ಕರೆಂಟ್ ಇರ್ಲಿಕ್ಕಂದ್ರೆ ಸ್ವಲ್ಪ ಸಿಲಿಂಡರ್ ಇದು ಸಿಗುತ್ತೆ ಸರ್, ಹೀಟರ್ ಬರ್ತದೆ. ಆ ಹೀಟರ್ ತಗೊಂಡು ನಾವು ಗ್ಯಾಸ್ ಇದು ಮಾಡಿ ಮಾಡ್ತೀವಿ, ಅಥವಾ ಅದಕ್ಕಿಂತ ಇಡ್ಲಿ ಸ್ಥಳೀಯವಾಗಿ ಇಡ್ಲಿ ಸಿಗುತ್ತೆ. ಒಂದು ಡಬ್ಬಿ ಒಳಗೆ ಹಾಕಿ ಇಡ್ಲಿ 3 ಕಲ್ಲಿಟ್ಟು ಅದ್ರೊಳಗೆ ಕಾವು ಮಾಡಬಹುದು ಸರ್. 3-5 ದಿನಗಳವರೆಗೆ ಕಾವಾದ್ರೆ ಸಾಕು. ನೆಕ್ಸ್ಟ್ ಏನಂದ್ರೆ ಟೆಂಪರೇಚರ್ ಕಡಿಮೆ ಮಾಡ್ಕೋತಾ ಮಾಡ್ತಾ ಹೋಗುದು ಸರ್. ಈಗ 1,000 ಕೋಳಿ ಮರಿಗೆ ಖರ್ಚು ಎಷ್ಟು ಬರ್ತಪ್ಪ ಅಂದ್ರೆ, ಈಗ ನಾವು ಒಂದು ಈಗಿನ ಮಾರ್ಕೆಟ್ ನೋಡಿದ್ರೆ 1 ಮರಿಗೆ 40 ರೂಪಾಯಿ ಇದೆ. 1,000 ಕೋಳಿ ಮರಿ ಹಾಕಿದ್ರೆ 40,000 ರೂಪಾಯಿ ಖರ್ಚು ಬರುತ್ತೆ. ಆಮೇಲೆ ಒಂದು 10 ಕ್ವಿಂಟಲ್ ಸೋಯಾಬೀನ್ ಹೋಗುತ್ತೆ, ಅದು ಈಗಿನ ಮಾರ್ಕೆಟಿಂಗ್ 36 ರೂಪಾಯಿ ಇದೆ, ಅದು 36,000 ರೂಪಾಯಿ ಆಗುತ್ತೆ. ಅಂದ್ರೆ ಫೀಡ್ ಎಲ್ಲ ನೀವು ಎಲ್ಲೋ ಮಾರ್ಕೆಟ್ ಇಂದ ತರಬೇಕಾ? ನಿಮ್ದಾದ ಒಂದು ಸ್ವಲ್ಪ ನಿಮ್ಗಿದ್ದು ಫೀಡ್ ಬಳಸಬಹುದಲ್ಲ? ಬಳಸಬಹುದು ಸರ್. ನಾವು ಸ್ಥಳೀಯವಾಗಿ ನಾವು ಹೊಲದಲ್ಲಿ ಮೆಕ್ಕೆಜೋಳ ಹಾಕೋದ್ರಿಂದ ನಮ್ಗೆ ಅಧಿಕ ಲಾಭ ಆಗುತ್ತೆ. ಇದು 10 ಕ್ವಿಂಟಲ್ ಏನೈತಿ ಸೋಯಾ ಹೋಗುತ್ತೆ, ಆಮೇಲೆ 2 ಸ್ಟಾರ್ಟರ್ 6 ಫಿನಿಶರ್ ಹೋಗುತ್ತೆ. ಇವು ಈಗಿನ ಮಾರ್ಕೆಟ್ ರೇಟ್ 2,300 ರೂಪಾಯಿ ಇದೆ, ಅದು ಒಂದು 18,000 ರೂಪಾಯಿ ಮೇಲ್ಪಟ್ಟಾಗುತ್ತೆ. ಮತ್ತೆ 1,000 ಕೋಳಿ ಮರಿಗೆ ಮೆಕ್ಕೆಜೋಳ ಈಗಿನ ಮಾರ್ಕೆಟ್ 1,400-1,500 ರೂಪಾಯಿ ಇದೆ, ಅದು ಒಂದು 42,000-42,500 ರೂಪಾಯಿ ಆಗುತ್ತೆ. ಅದು 30 ಕ್ವಿಂಟಲ್ ಮೆಕ್ಕೆಜೋಳ ಹೋಗುತ್ತೆ 1,000 ಕೋಳಿ ಮರಿಗೆ. ಮತ್ತೆ ಔಷಧ ಖರ್ಚು 1,000 ರೂಪಾಯಿ ಬರುತ್ತೆ. ನಾವು ಹೊಟ್ಟು ತರ್ತೀವಲ್ಲ, ಹೊಟ್ಟು ಅಥವಾ ಮೆಕ್ಕೆಜೋಳ ತಗೊಂಡು ಬರ್ತೀವಿ, ಗಾಡಿ ಬಾಡಿಗೆ, ಲೈಟ್ ಬಿಲ್, ಇವು ಇನ್ನಿತರ ಖರ್ಚು ಕೂಡಿ ಒಟ್ಟು ಒಂದು 3,000 ಖರ್ಚು ಬರುತ್ತೆ. ಎಲ್ಲ ಕೂಡಿ ಟೋಟಲ್ ಖರ್ಚು 1,40,000-45,000 ರೂಪಾಯಿ ಖರ್ಚು ಬರುತ್ತೆ 1,000 ಕೋಳಿ ಮರಿಗೆ. ಈಗ 1,000 ಕೋಳಿ ಮರಿಗೆ 1,40,000-45,000 ರೂಪಾಯಿ ಖರ್ಚು ಬಂತಂದ್ರೆ, ಅದರಲ್ಲಿ 30-50 ಮರಿ ನಾವು ಸತ್ತು ತೆಗೆದು ಅಂದ್ರೆ, ಈಗ ನಾವು 950 ಹಿಡಿದ್ರು ಒಂದು ಮರಿಗೆ 148 ರೂಪಾಯಿ ಬಿತ್ತು ನಾವು ಮೇಯಿಸಿದ ಖರ್ಚು. ಈಗ 950 ಕೋಳಿ ಮರಿಗೆ ಹಿಡಿದ್ರೆ ಒಂದು ಕೋಳಿ 2.3-2.5 ಕೆಜಿ. ಈಗ ಒಂದು ಕೋಳಿ 2.5 ಕೆಜಿ ಬಂತಂದ್ರೆ 2,375 ಕೆಜಿ ತೂಕ ಬಂತು. ಈಗಿನ ಮಾರ್ಕೆಟ್ ನೋಡಿದ್ರೆ 2,375 ಕೆಜಿ ಇಂಟು 80 ರೂಪಾಯಿ ಹಿಡಿದ್ರೆ ನಮ್ಗೆ ಆದಾಯ 1,90,000 ಬಂತು. 1,90,000 ಅಂದ್ರೆ ಈಗ ನಾವು ಖರ್ಚು ಮಾಡಿದ ಎಷ್ಟಪ್ಪ ಅಂದ್ರೆ 1,41,000 ಅಥವಾ 40,000 ಅಥವಾ 45,000. ನಮ್ಗೆ ಆದಾಯ ಬಂದ ಎಷ್ಟಪ್ಪ ಅಂದ್ರೆ 1,90,000. 1,90,000 ಒಳಗೆ 1,40,000 ಅರವತ್ತು ನಲವತ್ತೈದು ಸಾವಿರ ರೂಪಾಯಿ ಕಳೆದ್ರೆ ನಮ್ಗೆ ನಲವತ್ತೈದರಿಂದ ಐವತ್ ಸಾವಿರ ರೂಪಾಯಿ ಆದಾಯ ಬಂತು. ಈಗಿನ ಮಾರ್ಕೆಟ್ ಅಂದ್ರೆ ಒಂದು ಸಾವಿರ ಕೋಳಿಗೆ ನಿಮ್ಗೆ ಒಂದು ಐವತ್ ಸಾವಿರ ರೂಪಾಯಿ ಅಷ್ಟು ಬರುತ್ತೆ. ನಲವತ್ತರಿಂದ ನಲವತ್ ಸಾವಿರ ಐವತ್ ಸಾವಿರ ಮಾರ್ಕೆಟಿಂಗ್ ಏರಿಳಿತ ಇರ್ತದೆ. ನಮಗೆ ಮಿನಿಮಮ್ ಒಂದು ಎಂಬತ್ತು ಎಂಬತ್ತೈದು ರೂಪಾಯಿ ಸಿಕ್ತಂದ್ರೆ ಒಂದು ನಲವತ್ ಸಾವಿರ ರೂಪಾಯಿ ಅವರಿಗೆ ಆದಾಯ ಬರುತ್ತೆ ಸರ್. ಅದು ಈಗ ನಾವು ಒಳ್ಳೆ ಆದಾಯ ಬರಬೇಕಪ್ಪ ಅಂದ್ರೆ ನಾವು ಯಾವ ಯಾವ ಟೈಮ್ನಲ್ಲಿ ಹಾಕೋಬೇಕು ಅನ್ನೋ ಸ್ವಲ್ಪ ಮಾಹಿತಿ ಹೇಳ್ತೀನಿ ನಿಮ್ಗೆ. ನಮ್ಗೆ ಈಗ ನಾ ಹ್ಯಾಪಿ ನ್ಯೂಯಾರ್ಕ್ ಒಳ್ಳೆ ರೇಟ್ ಸಿಗುತ್ತೆ. ಆ ಹ್ಯಾಪಿ ನ್ಯೂಯಾರ್ಕ್ ಬರಬೇಕಂದ್ರೆ ಒಂದೇ ತಾರೀಕು, ಅದರ ಹಿಂದಿನ ದಿವಸ ಅದ್ರ ಹಿಂದೆ ನಲವತ್ತೈದು ದಿವಸ ನಾವು ಮರಿಗಳನ್ನ ತಂದು ಶೆಡ್ ನಲ್ಲಿ ಬಿಡಬೇಕಾಗುತ್ತೆ. ಮತ್ತೆ ಜೂನ್ 7 ಮಿರುಗಂತೆ ಬರುತ್ತೆ, ಆ ಮಿರುಗದ್ರ ಹಿಂದಿನ ನಲವತ್ತೈದು ದಿನಗಳವರೆಗೆ ಮರಿ ತಂದು ಬಿಡಬೇಕಾಗುತ್ತೆ. ಆಮೇಲೆ ಮೊಹರಂಕ್ಕೆ, ಆಮೇಲೆ ರಂಜಾನ್ ಹಬ್ಬಕ್ಕೆ, ಈ ರೀತಿ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಇರ್ತವೆ ಆ ಟೈಮ್ ನಲ್ಲಿ. ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಇದಕ್ಕೆ ಹಬ್ಬಕ್ಕೆಲ್ಲ ಹೊಂದ್ಕೊಂಡಿರ್ತದೆ. ಅದ್ರ ಹಿಂದಿನ ನಲವತ್ತೈದು ದಿನಗಳ ಹಿಂದೆ ತಂದು ಮರಿಗಳನ್ನು ಬಿಡಬೇಕು ನಾವು. ಬಿಟ್ಟು ಏನೈತಿ ನಲವತ್ತೈದು ನಲವತ್ತೈದು ದಿನಗಳ ನಂತರ ದೊಡ್ಡವಾದಂದ್ರೆ ಆ ಮಾರ್ಕೆಟ್ ಒಳ್ಳೆ ಆದಾಯ ಸಿಗುತ್ತೆ, ಒಳ್ಳೆಯ ಲಾಭ ಸಿಗುತ್ತೆ. ಈ ರೀತಿ ನಾವು ಒಂದು ಪೂರ್ವಾಲೋಚನೆ ಇಟ್ಟುಕೊಂಡು ಮರಿಗಳನ್ನು ಹಾಕಬೇಕಾಗುತ್ತೆ. ನಾವು ಬೇಕಾದ ಬೇಕಾ ಟೈಮ್ಗೆ ಹಾಕಿರೋ ಒಳ್ಳೆ ರೇಟ್ ಸಿಗಲ್ಲ. ಈಗ ನಮ್ಗೆ ಹ್ಯಾಪಿ ನ್ಯೂಯರ್, ಆಮೇಲೆ ಜೂನ್ 7 ತಂಪು ಬೀಳುತ್ತೆ, ಮಳೆಗಾಲ ಬೇಸಿಗೆ ನಂತರ ಜೂನ್ 7 ಬೀಳುತ್ತೆ, ಅವಾಗ ಸ್ವಲ್ಪ ತಿನ್ನೋ ಸ್ವಲ್ಪ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗುತ್ತೆ. ಆಮೇಲೆ ಮೊಹರಂ, ರಂಜಾನ್ ಈ ರೀತಿ ಸ್ವಲ್ಪ ಟೈಮ್ ನೋಡ್ಕೊಂಡು ಹಾಕಿದ್ರಿಂದ ಒಳ್ಳೆ ಆದಾಯವನ್ನು ಪಡೆಯಬಹುದು ಸರ್. ಖರ್ಚು ಲಾಭದ ಬಗ್ಗೆ ಹೇಳಿದ್ರಿ, ಇದ್ರಲ್ಲಿ ಲಾಭನೇ ಜಾಸ್ತಿ ಅಂತ ಹೇಳ್ಬೋದಾ? ಲಾಭನೂ ಇದೆ ಸರ್, ನುಕ್ಸಾನೂ ಇದೆ. ಈಗ 6 ವರ್ಷದಲ್ಲಿ ನೀವು ನಡೆಸ್ತಾ ಇದ್ರಿ, ನುಕ್ಸಾನ್ ಆಗಿದ್ದು ಕೂಡ ಇದೆಯಾ? ಇದೆ ಸರ್, ಒಂದು 20,000 ಆಗಿದೆ ಒಮ್ಮೆ, 40,000 50,000 60,000 ಒಮ್ಮೆ ಒಂದೇ ಬ್ಯಾಚ್ ಬಂದಿದೆ. ಒಂದ್ ಬ್ಯಾಚ್ ಲಾಭನು ಇದೆ, ಒಮ್ಮೆ ನುಕ್ಸಾನ್ ಇದೆ. ನಾವ್ ಈಗ ಏನ್ ಹೇಳಿದ್ನಲ್ಲ, ಈ ರೀತಿ ನಾವು ಹ್ಯಾಪಿ ನ್ಯೂ ಇಯರ್ಗೆ, ಜೂನ್ 7 ರಂಜಾನ್ ಹಬ್ಬಕ್ಕೆ, ಇವು ಸ್ವಲ್ಪ ಹಬ್ಬ ಹರಿದಿನಗಳು ಸ್ವಲ್ಪ ಮಾರ್ಕೆಟಿಂಗ್. ಈಗ ನಾವು ಕಬ್ಬಿನ ಫ್ಯಾಕ್ಟರಿ ಅಂತ ಚಾಲು ಹೋಗ್ತಾವ, ಕಬ್ಬಿನ ಗ್ಯಾಂಗ್ ಅಂತ ಬರ್ತಾವ. ಈ ಟೈಮ್ ನಲ್ಲಿ ನಾವು ಏನೈತಿ ಕೋಳಿ ಮೇಯಿಸಿ ಕೊಡೋದ್ರಿಂದ ಸ್ವಲ್ಪ ಆದಾಯ ಜಾಸ್ತಿ ಆಗುತ್ತೆ, ಸೇಲಿಂಗ್ ಇರುತ್ತೆ. ಸ್ವಲ್ಪ ನಾವು ಚೆನ್ನಾಗೋದು ಕಡಿಮೆ ಸರ್. ಈ ಟೈಮ್ ನಲ್ಲಿ ಹಾಕೊಂಡು ನಾವು ಮೇಯಿಸಿ ಏನ್ ಕೊಡ್ತೀವದ ಕಡಿಮೆ. ಆ ಕಡಿಮೆ ಅಂದ್ರೆ ನಾವು ಸ್ವಲ್ಪ ಇದರಲ್ಲಿ ನುಕ್ಸಾನ್ ಆಗಿಲ್ಲ, ಜಾಸ್ತಿ ಲಾಭದಾಯಕ ಇದ್ದೇವೆ. ಅಂದ್ರೆ 6 ವರ್ಷ ನೀವು ನಡೆಸ್ತಾ ಇದ್ರಿ ಈಗ ಕೋಳಿ ಫಾರ್ಮ್, ಸುಮಾರು 1,000 ಕೋಳಿ ಇದೆ ನಿಮ್ಮ ಹತ್ರ. ನುಕ್ಸಾನ್ ಆಗಿದೆ ಒಂದೆರಡು ಸಲ, ಆದಾಯನೇ ಜಾಸ್ತಿ ಇದೆ ಅಂದ್ರೆ. ಸೊ ಯಾರಾದ್ರೂ ಕೋಳಿ ಫಾರ್ಮ್ ಯುವ ರೈತರು ಮತ್ತೆ ಯಾರು ರೈತರು ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರು ನಿಮ್ಮ ಸಲಹೆ ಸೂಚನೆ ಪಡೆಯಬಹುದು? ಈಗಾಗಲೇ ಅವರು ರೇಡಿಯೋದಲ್ಲಿ ನಿಮ್ಮ ಮಾತು ಹೇಳಿದ್ದಾರೆ, ನೀವು ವಿವರವಾಗಿ ಹೇಳಿದ್ರಿ, ಮತ್ತೊಮ್ಮೆ ನೀವು ಹೇಳಬಹುದಾ ಒಂದು ಸಂಕ್ಷಿಪ್ತವಾಗಿ ಯಾವ ರೀತಿ ಒಂದು ಕೋಳಿ ಫಾರ್ಮ್ ಮಾಡುವ ಒಂದು ಯೋಜನೆ ಮಾಡಬೇಕು, ಅವರು ಯಾವ ರೀತಿ ನಡೆಸಬೇಕು, ಬಂಡವಾಳ ಎಲ್ಲ ಎಷ್ಟು ಹಾಕ್ಬೇಕು, ಒಂದು ಸಂಕ್ಷಿಪ್ತವಾಗಿ ಹೇಳಿ. ಎಲ್ಲರೂ ಮಾಡಬಹುದು ಸ್ವಲ್ಪ, ನಮ್ಮ ವೇಳೆ ವಿದ್ಯುತ್ ಸೌಕರ್ಯ, ಆಮೇಲೆ ನೀರಿನ ವ್ಯವಸ್ಥೆ ಕಡಿಮೆ ಪ್ರಮಾಣದಲ್ಲಿ ಒಂದು 2-2.5 ಲಕ್ಷ ರೂಪಾಯಿ ಮಾಡಬಹುದು. ಮಾಡಿ ಏನೈತಿ ಉತ್ತಮ ಒಂದು ಆದಾಯ ಪಡಿಬಹುದು. ಒಳ್ಳೆ ಮಾರ್ಕೆಟಿಂಗ್ ನೋಡಿಕೊಂಡು, ಒಳ್ಳೆ ಸ್ವಲ್ಪ ಹಬ್ಬ ಹರಿದಿನಗಳು ಯಾವ ರೀತಿ ಬರ್ತವೆ ನೋಡಿಕೊಂಡು, ಸ್ವಲ್ಪ ಎಲ್ಲ ಪೂರ್ವಾಲೋಚನೆ ಇಟ್ಕೊಂಡು, ಸ್ವಲ್ಪ ಟೆಂಪರೇಚರ್ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಂಡು, ಮತ್ತೆ ನಾವು ಸ್ವಲ್ಪ ಸ್ವಚ್ಛವಾದ ನೀರು, ಆಹಾರ, ಗಾಳಿ ನಾವು ಏನ್ ಕೊಡ್ತೀವಿ ಎಲ್ಲಾ ರೀತಿಯಿಂದ ಒಳ್ಳೆ ರೀತಿಯಿಂದ ಮಾಡೋದ್ರಿಂದ ನಮಗೆ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಕೆಲಸಕ್ಕಂತ ಪೇಟೆಗೆ ಹೋಗುವ ಯೋಚನೆ ಇಲ್ಲದೆ ಊರಲ್ಲಿ ಇರಬೇಕಂತವ್ರು ಮತ್ತೆ ಆಲ್ರೆಡಿ ಇದ್ದ ಒಂದು ಆದಾಯಕ್ಕೆ ಇದೊಂದು ಸೇರ್ಪಡೆ ಮಾಡಬೇಕಾದ್ರೆ ಸ್ವಲ್ಪ ಅವರಿಗೆ ಸಲಹೆ ಸೂಚನೆ ಕೊಡ್ತೀರಾ, ಯಾವ ರೀತಿ ಅವರು ಮುಂದುವರಿಸಬೇಕು ಅಂತ? ಮಾಡಬಹುದು. ನಾವು ಸಿಟಿ ಕಡೆ ಮುಖ ಮಾಡೋಕ್ಕಿಂತ ಹಳ್ಳಿಯ ಜೀವನದಲ್ಲಿ ಒಳ್ಳೆ ನೆಮ್ಮದಿ ಇದೆ, ವಾತಾವರಣವಿದೆ. ಇದರ ಜೊತೆಗೆ ನಾವು ಟಗರು ಸಾಕಾಣಿಕೆಯನ್ನು ಮಾಡಿದ್ದೇವೆ, ಹಳ್ಳಿಯೊಳ ಗೊಬ್ಬರ ಘಟಕವಿದೆ. ಇದರ ಜೊತೆಗೆ ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳನ್ನು ತಡ್ಕೋಬಹುದು. ಹಳ್ಳಿಯಲ್ಲಿ ಒಳ್ಳೆ ನೆಮ್ಮದಿ ವಾತಾವರಣ ಇದೆ, ಸಿಟಿ ಮುಖ ಮಾಡೋದಕ್ಕಿಂತ ನಾವು ಹಳ್ಳಿಯಲ್ಲಿ ಒಳ್ಳೆ ವಾತಾವರಣ ಇಟ್ಕೊಂಡು ಒಳ್ಳೆ ಒಂದು ಸ್ವ ಉದ್ಯೋಗ ಮಾಡಿಕೊಂಡು, ಇದರ ಜೊತೆಗೆ ನಮಗೆ ಹೊಲಕ್ಕೆ ನಮ್ಗೆ ಸಾವಯವ ಗೊಬ್ಬರ ಸಿಗುತ್ತೆ ಟಗರು ಸಾಕಾಣಿಕೆಯಿಂದ, ಮತ್ತೆ ಆಡು ಸಾಕಾಣಿಕೆಯಿಂದ, ಆಮೇಲೆ ಮೊಲ ಸಾಕಾಣಿಕೆಯಿಂದ, ಆಮೇಲೆ ಕೋಳಿ ಸಾಕಾಣಿಕೆ, ಇನ್ನಿತರ ಸ್ವ ಉದ್ಯೋಗಗಳನ್ನು ಮಾಡ್ಕೋದ್ರಿಂದ ನಮಗೆ ಹೊಲಕ್ಕೆ ಮತ್ತು ಉತ್ತಮ ಒಂದು ಗೊಬ್ಬರ ಸಿಗುತ್ತೆ, ಸಾವಯವ ಕೃಷಿಯನ್ನು ಮಾಡ್ಕೋಬಹುದು, ಇದರಲ್ಲಿ ಒಂದು ನೆಮ್ಮದಿಯ ಜೀವನ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಯುವ ರೈತರು ಅಂದ್ರೆ ಅಲ್ಲಿ ಪೇಟೆಗೆ ಹೋಗಿ ಕೆಲಸ ಹುಡುಕೋ ಬದಲಿಗೆ ಇಲ್ಲೇ ಊರಲ್ಲಿದ್ದು ಕೆಲವು ಆದಾಯ ಹೆಚ್ಚಿಸುವಂತ ಉದ್ಯೋಗದಲ್ಲಿ ತೊಡಗಬಹುದು, ಅದರಲ್ಲಿ ಕೋಳಿ ಫಾರ್ಮ್ ಒಂದು. ಸರಿ, ಈಗ ಆ ಯುವ ರೈತರು ಅವರು ಮನಸ್ ಮಾಡಬೇಕಾದ್ರೆ ಅವರಿಗೆ ಒಂದು ಸ್ವಲ್ಪ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ, ಅವ್ರು ನಿಮ್ಮನ್ನು ಸಂಪರ್ಕಿಸಬಹುದಾ ದೂರವಾಣಿಯಲ್ಲಿ, ಅಥವಾ ನಿಮ್ಮ ಕೋಳಿ ಫಾರ್ಮ್ ಬಂದು ನೋಡಬಹುದಾ? ದೂರವಾಣಿ ಸಂಪರ್ಕಿಸಬಹುದು, ನಮ್ಗೆ ಯಾವ ಬೇಕಾದ್ರೂ ಕಾಲ್ ಬಿಡುದು. ನಾವು ಮಾಹಿತಿಯನ್ನು ನಿಮ್ಗೆ ಎಷ್ಟು ಬೇಕಷ್ಟು ನಮ್ಗೆ ತಿಳಿದ ಮಟ್ಟಿಗೆ ನಿಮ್ಗೆ ಹೇಳ್ತೀವಿ. ನಮ್ಮ ದೂರವಾಣಿ ಸಂಖ್ಯೆ 9535353539. ಇನ್ನೊಂದು ನಂಬರ್ 8310213310. ಮತ್ತೊಮ್ಮೆ ಹೇಳ್ತೀರಾ? 9535353589. ಇನ್ನೊಂದು ನಂಬರ್ 8310213310. ಸರಿ, ಶ್ರೀನಾಥ್ ಪರಪ್ಪ ಗಾಮ ಅವರೇ, ನಿಮ್ಮ ಕೋಳಿ ಸಾಕಣೆಯ ಬಗ್ಗೆ ಬಹಳಷ್ಟು ವಿವರವಾಗಿ ನೀವು ಮಾಹಿತಿ ನೀಡಿದ್ರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಕೇಳುಗರೆ, ಇದುವರೆಗೆ ಬಾಗಲಕೋಟೆ ಜಿಲ್ಲೆಯ ಸುನಗ್ ಗ್ರಾಮದ ಕೃಷಿ ಅನುಭವಿ ಶ್ರೀನಾಥ್ ಪರಪ್ಪ ಗಾಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನವೀನ್ ಕುಮಾರ್ ಕದ್ರಿ.

ಸವಿತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋ ಬಳಿ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋ ಬಳಿ ಜಳಕ ಮಾಡಿದ ವಾಲಿಗೆ ನೀ ಮುತ್ತ ಸವ ಜೋಡ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲ ಆಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳು ಬೈ ಜಳಕ ಮಾಡಿದ ಎಲ್ಲೆಲ್ಲ ಆಡಿದ ಸಣ್ಣ ಮಳಲಾಗಾಡಿದ ಕೆಂಗಣ್ಣರವು ಸಾಕ ಅಂಜಿನ ತೈ ನಿನ್ನ ಕೆಂಗಣ್ಣರು ಸಾಕ ಮುಂದಲು ಪುರಿಗೆ ಹೋಗಲಾರೆ ಇಂತ ನಗರ ಇಂತ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾ ನನ್ನ ಹೊಗಲಾರೆ ಜಗದಂಬ ಹೊಗಲಾರೆ ಜಗದಂಬ ಅಂತಲ ಕೌಲಾಯೇ ಕೂಡ ನನಗ ಇಂತ ನಗರ